ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುಕ್ತ ಬಳಕೆ ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಬಿತ್ತರಗೊಳ್ಳಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರ್ಕಲ್ಗುಡುವಿ ಮಧುಸೂದನ್. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಚಂಡಮಾರುತ ಒಂದು ವಿನಾಶಕಾರಿ ಆಪತ್ತು. ನಿಮ್ಮ ಮನೆಯನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ. ಚಂಡಮಾರುತ ನಿಮ್ಮ ಮನೆ ಹಾಗೂ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಬಹುದು. ಅಕಸ್ಮಾತ್ ನೀವು ಚಂಡಮಾರುತದಲ್ಲಿ ಸಿಲುಕಿಕೊಂಡರೆ ಸಾಧಾರಣ ವಸ್ತುಗಳು ಕೂಡ ನಿಮ್ಮ ಉಪಯೋಗಕ್ಕೆ ಬಂದು ಜೀವ ರಕ್ಷಿಸುವ ಸಾಧನಗಳಾಗುತ್ತವೆ. ಎಮರ್ಜೆನ್ಸಿ ಕಿಟ್, ಫಸ್ಟ್ ಏಡ್ ಪೆಟ್ಟಿಗೆ, ಬಲವಾದ ಹಗ್ಗ, ಕೆಂಪು ಬಣ್ಣದ ಟೇಪ್, ಬ್ಯಾಟರಿಯಿಂದ ಕೆಲಸ ಮಾಡುವ ಟಾರ್ಚ್ ಹಾಗೂ ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧವಾಗಿರಿಸಿಕೊಳ್ಳಿ. ಶುದ್ಧ ಕುಡಿಯುವ ನೀರು, ಒಣಗಿದ ಆಹಾರ ಪದಾರ್ಥಗಳು, ಮೇಣದ ಬತ್ತಿ, ಬೆಂಕಿ ಪೊಟ್ಟಣ ಮತ್ತು ಸೀಮೆ ಎಣ್ಣೆ ಇವುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದರ ಜೊತೆ ನಿಮ್ಮ ಅಮೂಲ್ಯವಾದ ಕಾಗದ ಪತ್ರಗಳನ್ನು ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನು ಕೇಳೋಣ. ಈ ವಿವೇಚನೆ ರಹಿತವಾಗಿ ನಾವು ರಾಸಾಯನಿಕಗಳನ್ನು ಬಳಸಿದಾಗ ಅದು ಮಣ್ಣಿನ ರಚನೆಯ ಮೇಲೆ ಎಂತಹ ಪರಿಣಾಮವನ್ನು ಖಂಡಿತ ಬಹಳ ಒಳ್ಳೆಯದು. ಈಗ ನೋಡಿ, ನಾವು ಬರೀ ಇಷ್ಟೇ ಹೊರಗಿಂದ ಅಷ್ಟೇ ಮಾತಾಡಿದ್ವಿ, ಮನುಷ್ಯರ ಮೇಲೆ ಏನು ಪರಿಣಾಮ ಆಗ್ಬೋದು, ಆಮೇಲೆ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಬಗ್ಗೆ, ಆಮೇಲೆ ಬೆಳೆಗಳ ಬಗ್ಗೆ ಟಾಕ್ಸಿಸಿಟಿ ಅಂತ ಹೇಳ್ತೇವೆ, ವಿಷವಾಗಿ ಪರಿಣಾಮ ಆಗುತ್ತೆ. ಯಾವುದೇ ಆಗಲಿ ಅಷ್ಟೇ, ನಾವು ಕೂಡ ಅಷ್ಟೇ, ಅತಿಯಾಗಿ ಯಾವುದೇ ಒಂದು ತಿಂದರೆ ಅದು ವಿಷವಾಗುತ್ತೆ ಅಂತೀವಿ ನಾವು. ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಅದನ್ನು ಮಿತವಾಗಿ ಬಳಕೆ ಮಾಡಬೇಕು ಅಂತ. ನಾವು ಯಥೇಚ್ಛವಾಗಿ ನಾವು ಬಳಕೆ ಮಾಡೋ, ಉದಾಹರಣೆಗೆ ಯಾವುದೇ ಆಗಲಿ ಡಿ ಎ ಪಿ ಗೊಬ್ಬರ, ಆಮೇಲೆ ಯಾವುದು ಯೂರಿಯಾ ಆಗಿರ್ಬೋದು ಅಥವಾ ಪೊಟ್ಯಾಶ್ ಆಗಿ, ಯಾವುದನ್ನು ಅತಿಯಾಗಿ ಬಳಕೆ ಮಾಡಬಾರ್ದು. ಮಣ್ಣಿನಲ್ಲಿರ್ತಕ್ಕಂಥ ಏನು ಅಂತಂದರೆ ರಚನೆ ಕೂಡ ಹಾಳಾಗೋಗುತ್ತೆ, ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶ ಕಡಿಮೆ ಆಗ್ತದೆ, ಆಮೇಲೆ ಮಣ್ಣು ಸಡಿಲ ಆಗುತ್ತೆ, ಮಣ್ಣು ತೇವಾಂಶನ ಹಿಡ್ಕೊಳ್ಳೋದಿಲ್ಲ, ತೇವಾಂಶ ಬೇಗ ಆರೋಗುತ್ತೆ ನಿಮ್ಮ ಭೂಮಿಯಲ್ಲಿ. ಒಂದು ಮಳೆ ಹೋದ್ರೂ ಸಾಕು, ಭೂಮಿ ಬರಡಾಗ್ತದೆ, ಅಂದರೆ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ತೇವಾಂಶ ಇರೋದೇ ಇಲ್ಲ, ಬೆಳೆ ಒಣಗ್ತದೆ ಅಂತಕ್ಕಂಥದ್ದು. ಹಾಗೆ ಮತ್ತೆ ಜೈವಿಕ ಗುಣಧರ್ಮಗಳು, ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥ, ಅದರ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತದೆ ಅಂತಕ್ಕಂಥ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಅನೇಕ ಸೂಕ್ಷ್ಮಾಣುಜೀವಿಗಳು ವಿಷಮಯವಾಗಿ, ಈ ರಾಸಾಯನಿಕ ಗೊಬ್ಬರಗಳು ವಿಷಮಯವಾಗಿ ತಮ್ಮ ಒಂದು ಸಂತತಿಯನ್ನು ಕೂಡ ಅದು ಕಳ್ಕೊಳ್ತದೆ ಅಂತಕ್ಕಂಥದ್ದು. ಅಂದರೆ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ನಾವು ನೋಡ್ತಿದ್ದೀವಿ, ಒಂದು ಸ್ಪೂನ್, ಒಂದು ಚಮಚ ಮಣ್ಣು ತಗೊಂಡ್ರೆ ಬಿಲಿಯನ್ಸ್ ಆಫ್ ಸೂಕ್ಷ್ಮಾಣುಜೀವಿಗಳು ಇರ್ತವೆ ಅದರಲ್ಲಿ. ಆದರೆ ಅದೇ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಏನಾಗಿದೆ ಅಂದರೆ, ಇವತ್ತು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ್ರೂ ಆ ಸೂಕ್ಷ್ಮಾಣುಜೀವಿಗಳು ನಮಗೆ ಕಾಣ್ತಾ ಇಲ್ಲ. ಅಂದರೆ ಆ ಮಟ್ಟಕ್ಕೆ ನಾವು ನಮ್ಮ ಭೂಮಿಯನ್ನು ಶೋಷಣೆ ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಮಣ್ಣನ್ನು. ಅಂದರೆ ನಾವು ಯಾರು ಕೂಡ ಕಿಂಚಿತ್ತು ಈ ಒಂದು ಭೂಮಿಯ ಜೈವಿಕ ಒಂದು ಗುಣ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ.

ಅಣ್ಣ, ಮಗಳ ಮದ್ವೆಗೆ ಬಟ್ಟೆ ಶಾಪಿಂಗ್ ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸು, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ ಸೂಪರ್. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಸೈಕ್ಲೋನ್ ಅಂದರೆ ಚಂಡಮಾರುತದ ಮುನ್ಸೂಚನೆಯನ್ನು ಮೊದಲೇ ತಿಳಿದುಕೊಳ್ಳಬಹುದು. ಭಾರತ ಸರ್ಕಾರವು ಈಗ ಸಾಮಾಜಿಕ ಜಾಲತಾಣಗಳ ಸಹಿತ ವಿವಿಧ ಮಾಧ್ಯಮಗಳಲ್ಲಿ ಸಮಯಕ್ಕೆ ಸರಿಯಾಗಿ ಇದರ ಮುನ್ಸೂಚನೆಯನ್ನು ನೀಡುತ್ತಿದೆ. ನೀವೆಲ್ಲ ಇದರ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಚಂಡಮಾರುತದ ಸಮಯದಲ್ಲಿ ರೇಡಿಯೋ ಕೇಳುವುದರಿಂದ, ಟಿವಿ ನೋಡುವುದರಿಂದ, ಸುದ್ದಿ ಸಮಾಚಾರಗಳನ್ನು ಓದುವುದರಿಂದ ನೀವು ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನ ಬಹಳಷ್ಟು ಜನರ ಜೀವ ಉಳಿಸಬಹುದು. ಚಂಡಮಾರುತದ ಸೂಚನೆ SMS ಮುಖಾಂತರವೂ ನೀಡಲಾಗುತ್ತದೆ. ಆದ್ದರಿಂದ ನಿಮ್ಮ ಮೊಬೈಲ್ ಫೋನ್ಗಳನ್ನು ಯಾವಾಗಲೂ ಚಾರ್ಜ್ ಮಾಡಿ ಇಟ್ಟುಕೊಳ್ಳಿ. ಕೇವಲ ಅಧಿಕೃತ ಮುನ್ಸೂಚನೆಯ ಕಡೆಗೆ ಮಾತ್ರ ಗಮನ ಹರಿಸಿ. ಊಹಾಪೋಹಗಳಿಗೆ ಬೆಲೆ ಕೊಡಬೇಡಿ. ಚಂಡಮಾರುತದಿಂದ ಪಾರಾಗಬಹುದು. ಪೂರ್ವ ಸಿದ್ಧತೆಯಲ್ಲಿದೆ ಬುದ್ಧಿವಂತಿಕೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಶ್ರೋತೃಗಳೇ, ಇದೀಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಕೇಳಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. 7:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ವ್ಯಕ್ತಿತ್ವ ವಿಕಸನದಲ್ಲಿ ಸಂವಹನ ಕಲೆ. ಭಾಗವಹಿಸುತ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಹೇಮಾ ಪಶುಪತಿ ಹಾಳ. 7:45 ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರ ಆಗ್ತಾ ಇದೆ. 9:00 ಚಿಣ್ಣರ ಸುದ್ದಿಲೋಕ ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಿ ಎಪಿಎಸ್ ಪಬ್ಲಿಕ್ ಶಾಲೆಯ ಭೂಮಿಕಾ ಬಿಆರ್. ನಂತರ ಪಂಚತಂತ್ರದ ಕತೆ ಪ್ರಸ್ತುತಿ ವಸುಂಧರಾ ಅಯ್ಯಂಗಾರ್. ರಾತ್ರಿ 9:30